ಹಿಂಗಾರಿಯಲ್ಲಿ ಹಾಕ್ಬಹುದು. ಹಿಂಗಾರಿಯಲ್ಲಿ ಅಂದ್ರೆ ಈಗ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಚೇನ್ ಬೆಳೀರಿ. ಅದು ಯಾವ ದನ ಕರುಗಳು ತಿನ್ನಂಗಿಲ್ಲ. ನೀವು ಯಾವುದೇ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂದ್ರೆ ನೀವು ಸರ್ಕಾರಿ ಗೊಬ್ಬರ ಏನಂತಿರಲ್ಲ ಅದು ಹಾಕೋದು, ಯೂರಿಯಾ ಡಿ ಎ ಪಿ ಹಾಕೋದು ಏನು ಅವಶ್ಯಕತೆ ಇಲ್ಲ. ಅದಕ್ಕೆ ಯಾವುದೇ ತರಹದ ರೋಗ ರುಜಿನಗಳಲ್ಲಿ ಬರೋದಿಲ್ಲ. 90-100 ದಿವಸದಲ್ಲಿ ಬೆಳಿತಕ್ಕಂತ ಬೆಳೆ ಅದು. ಎಳ್ಳು ಹೆಂಗ್ ಕಾಣಿಸುತ್ತೆ ಅದೇ ಟೈಪ್ ಇರುತ್ತೆ ಅಂತ ಬೆಳೀರಿ. 1 ಎಕರೆ 2 ಎಕರೆಯಲ್ಲಿ ಅದು ಇವತ್ತು ಮಾರುಕಟ್ಟೆಯಲ್ಲಿ 20,000 ರೂಪಾಯಿ ಕ್ವಿಂಟಲ್ ಇದೆ. ತಾವ್ ಎಷ್ಟೇ ಬೆಳೆದ್ರು ನಮ್ಮಲ್ಲಿ ಸಾಕಷ್ಟು ಬೈಯರ್ಸ್ ಬರ್ತಾರ, ನಾವು ಅದಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಕೂಡ ನಮ್ಮ ವಿಶ್ವವಿದ್ಯಾಲಯದಿಂದ ತಮಗೆ ಮಾಡಿಕೊಡ್ಬೋದು. ಆಮೇಲೆ ನಮ್ಮ ರೈತರು ಎಳ್ಳು ಹಾಕದೇ ಮರ್ತಿದ್ದಾರೆ. ಯಾವಾಗ ಎಳ್ಳು ಇಂತ ಟೈಮ್ಗೆ ಲೇಟ್ ಆಯ್ತಂದ್ರ ಎಳ್ಳು ಹಾಕ್ರಿ, ಕಾರೆಳ್ ಹಾಕ್ರಿ, ಅವೆಲ್ಲ ಬಹಳ ಅಲ್ಪಾವಧಿ ತಳಿ ಬೆಳೆಗಳು. ಈ ತರ ಮಳೆ ಕೈ ಕೊಟ್ಟಾಗ ಅಥವಾ ಮಳೆ ಮುಂಚಿತ ಆಗಿದ್ದ ಹಾಕಿ ನಾವು ಅದ್ರ ಉತ್ಪಾದನೆ ಮಾಡ್ಕೋಬೇಕು. ಸಿರಿಧಾನ್ಯಗಳು ಈಗ ಬಹಳ ಒಳ್ಳೆ ಹಾರ್ಡಿ ಕ್ರಾಪ್ಸ್ ಅಂತ ತಿಳ್ಕೊಂಡು ಹೇಳ್ತಿದ್ದೇವೆ. ಸಿರಿಧಾನ್ಯಗಳು ಕೂಡ ನೀವು 1 ಎಕರೆ 2 ಎಕರೆ ಎಲ್ಲ ಹಾಕಿ ಬೆಳ್ಕೊಂಡು ಅದಕ್ಕೂ ಒಳ್ಳೆ ಮಾರುಕಟ್ಟೆ ವ್ಯವಸ್ಥೆ ನಮ್ಮ ಸರ್ಕಾರ ಕೂಡ ಮಾಡ್ತಾ ಇದೆ. ಅದ ಯಾವ ತರ ಪ್ರೊಸೆಸ್ ಮಾಡಬೇಕು, ಉತ್ಪನ್ನ ಮಾಡಿ ಪಾಕೆಟ್ ಮಾಡಿ ಬೆಂಗಳೂರಂತ ಸಿಟಿಯಲ್ಲಿ ಹೋರಿ ಒಂದು ನವಣಿ ಆಗಿರ್ಬೋದು, ಒಂದು ಸಜ್ಜೆ ಆಗಿರ್ಬೋದು 100 ರೂಪಾಯಿ ಕೆಜಿಕ್ಕಿಂತ ಕೆಳಗಡೆ ಮಾರಕ್ಕಾಗತ್ತೆ. ಯಾವಾಗ್ಲೂ ನಾವು ರೈತ ರೈತಾಗಿ ಉಳಿಬಾರ್ದು, ರೈತ ವಿಜ್ಞಾನಿ ಆಗ್ಬೇಕು, ಅವನು ಒಬ್ಬ ಪಕ್ಕಾ ಬಿಸ್ನೆಸ್ ಮ್ಯಾನ್ ಆಗ್ಬೇಕು, ವ್ಯವಹಾರಿಕ ಜ್ಞಾನ ಇರಬೇಕು. ಅಂದಾಗ ಮಾತ್ರ ರೈತ ಒಂದು ಒಳ್ಳೆ ಆರ್ಥಿಕವಾಗಿ ಸದೃಢ ಆಗಕ್ಕೆ ಸಾಧ್ಯತೆ. ಇವತ್ತು ನೀವು ಅವರು ಏನು ಮಾಡಿಲ್ಲ ಇವರು ಏನು ಮಾಡಿಲ್ಲ ಅಂತ ಎಲ್ಲ ಮಾಡಿದಾರ, ಅದನ್ನ ನಾವು ಒಳ್ಳೆ ರೀತಿಯಿಂದ ಸದ್ಬಳಕೆ ಮಾಡಿಕೊಂಡು ನಾವು ಹೆಂಗ್ ಮುನ್ನುಡಿಬೇಕು ಅನ್ನೋದು ನಾವು ಜಾಗೃತ ಆಗ್ಬೇಕು. ಸರ್ಕಾರ ಎಷ್ಟೇ ಸೌಲಭ್ಯ ಕೊಟ್ರು ನಮಗದು ಸಾಕಂಗಿಲ್ಲ. ಅದಕ್ಕೆ ಅದು ಕೊಡ್ತಕ್ಕಂತ ಸೌಲಭ್ಯದಲ್ಲೇ ಒಳ್ಳೆ ರೀತಿಯಿಂದ ಸದುಪಯೋಗ ಪಡ್ಕೊಂಡು ಮಾಡಿದ್ರೆ ಎಲ್ಲರಿಗೆ ಅನುಕೂಲ ಆಗುತ್ತೆ. ನೀವು ಯಾವಾಗ ಗ್ರಾಮಗಳು ಉದ್ದಾರ ಆಗ್ತವೆ, ಗ್ರಾಮ ಉದ್ದಾರ ಆದ್ರೆ ತಾಲೂಕು ಉದ್ದಾರ ಆಗುತ್ತೆ, ತಾಲೂಕು ಉದ್ದಾರ ಆದ್ರೆ ಜಿಲ್ಲೆ ಉದ್ದಾರ ಆಗುತ್ತೆ, ಜಿಲ್ಲೆ ಉದ್ದಾರ ಆಗೋದ್ರೆ ರಾಜ್ಯ ಉದ್ದಾರ ಆಗುತ್ತೆ, ರಾಜ್ಯಗಳು ಇದ್ದಾದ್ರೆ ದೇಶ ಅಭಿವೃದ್ಧಿ ಆಗುತ್ತೆ. ಸಾಕಷ್ಟು ನಮ್ಮ ಪ್ರಧಾನಮಂತ್ರಿಗಳಾಗಿರ್ಬೋದು, ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು, ಕೃಷಿ ಸಚಿವರಾಗಿರ್ಬೋದು, ಸಾಕಷ್ಟು ಅವ್ರದೇ ಆದಂತ ಒಂದು ಸ್ಟೈಲಲ್ಲಿ ರೈತರಿಗಾಗುವ ರೀತಿಯಲ್ಲಿ ಸಾಕಷ್ಟು ಯೋಜನೆಗಳನ್ನು ತಂದು ಕೊಡ್ತಾರೆ. ಅದು ಒಳ್ಳೆ ರೀತಿಯಿಂದ ಸದುಪಯೋಗ ಪಡ್ಕೊಂಡ್ರೆ ಮಾತ್ರ ನಾವು ಉದ್ದಾರ ಆಗಕ್ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ರೈತರು ಯಾವುದೇ ಕಾರಣಕ್ಕೂ ಆತ್ಮಸ್ಥೈರ್ಯವನ್ನು ಕಳ್ಕೋಬಾರ್ದು. ಏನಪ್ಪ ಈ ವರ್ಷ ಮಳೆ ಬೆಳೆ ಆಗಿಲ್ಲ, ನಾವು ಬಿಜಾಪುರ ರೈತರು ಮತ್ತೆ ಬಾಗಲಕೋಟ ರೈತರಿಗೆ ಮತ್ತೆ ಅಖಂಡ ಬಿಜಾಪುರ ಇದ್ದಾಗ ಬಾಗಲಕೋಟೆ ಬಿಜಾಪುರದಲ್ಲಿ ಇತ್ತು. ನಾವು ಚಿಕ್ಕವರಿದ್ದ ನೋಡಿದಾಗ 3 ವರ್ಷಕ್ಕೆ ಒಂದ್ ಸಲ ಬರಗಾಲ ಇರ್ತಿತ್ತು ಅವ್ರಿಗೆ. ಈ ಸಲ ಮಳೆ ಬಂದಿಲ್ಲ ಅಂದ್ರೆ ಅವ್ರು ಹೆದರಂಗಿಲ್ಲ. ಸಾಕಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಇವತ್ತು ಗ್ರೇಪ್ ಗ್ರೋಯಿಂಗ್ ಮಾಡಿ ಪ್ರೊಸೆಸಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರ. ಪ್ರತಿಯೊಬ್ಬ ಸಣ್ಣ ರೈತನು ಇನ್ನೋವಾ ಕಾರ್ನಾಗ ಅಡ್ಡಾಡ್ತಾನೆ. ಮತ್ತೆ ಅದಕ್ಕೆ ಬೇಕಾದಂತ ಅಲ್ಲಿಂದ ರಾಜಕಾರಣಿಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಸಾಕಷ್ಟು ನೀರಿನ ಸೌಲಭ್ಯ ಕೂಡ ಮಾಡಿಕೊಟ್ಟಾರ. ಅದನ್ನ ರೈತರು ಒಳ್ಳೆ ರೀತಿಯಿಂದ ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಮುಂದುವರಿದಾರ. ಅದೇ ರೀತಿ ನಮ್ಮ ಭಾಗದ ರೈತರ ಜನನು ಮುಂದುವರಿಬೇಕು. ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳಲ್ಲದೆ ನಾವು ಕೂಡ ಅದರಲ್ಲಿ ಮುತುವರ್ಜಿ ವಹಿಸಿ ಒಳ್ಳೆ ರೀತಿಯಿಂದ ನಮ್ದೇನಿದೆ ರೀ ಕೃಷಿ ಅಂದ್ರೆ 24/7 ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದ್ದಂಗ ಇದೆ ರೈತರ ಮನೆ ಅಂದ್ರೆ. ನಾವು 24 ತಾಸು ಕೂಡ ಹೊಲದಲ್ಲಿ ಏನಾಗ್ತಾ ಇದೆ, ನಾವು ಇಂಗ್ಲಿಷ್ ನಲ್ಲಿ ಪ್ಲಾಂಟ್ ಆಲ್ಸೋ ಸ್ಪೀಕ್ ಅಂತ ಹೇಳ್ತೀವಿ ಅಂದ್ರ ಗಿಡನು ನಮಗ್ ಮಾತಾಡಿಸ್ತದೆ. ಯಾವಾಗ ಮಾತಾಡಿಸ್ತದ, ನಾವು ಹೊಲಕ್ಕೆ ಹೋದಾಗ ಮಾತ್ರ ಮಾತಾಡಿಸ್ತದೆ, ನನಗೇನು ಕಮ್ಮಿ ಬಿದ್ದಿದೆ, ನನಗೇನ್ ಹಾಕ್ಬೇಕು. ಅದಕ್ಕೆ ಪ್ರತಿಯೊಬ್ಬ ರೈತ ಬೆಳಗ್ಗೆ ಎದ್ದು ನಾವು ಹೊಲ ಸುತ್ತಬೇಕು. ಹೊಲ ಸುತ್ತಿ ನಮ್ಮ ಬದುಗಳು ಗಟ್ಟಿಯಾಗಿದ್ದಾವೆಲ್ಲ, ಗೋಡೆಯಲ್ಲಿಂದ ಏನಾದರೂ ನೀರು ಬಸದು ಮಣ್ಣು ಹೋಗ್ತಾ ಇದೆ ನೋಡ್ಬೇಕು, ಅದು ಕಲಿಬೇಕು. ಅಂದಾಗ ಮಾತ್ರ ನಾವು ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡಿ ಚೆನ್ನಾಗಿಟ್ಟೇವಂದ್ರೆ ನಮ್ಮ ಭೂಮಿ ಫಲವತ್ತತೆಯನ್ನು ಕಾಪಾಡಬಹುದು. ಮತ್ತೆ ನಾವೇನೇ ಬೆಳೆದ್ರು ಯಾಕೆ ಸ್ವಲ್ಪ ಮಳೆ ಹೋದ್ರು ಬೆಳೆ ಒಣಗ್ತಾ ಇದೆ, ನಾವು ಅದಕ್ಕೆ ಹೆಂಡಿ ಗೊಬ್ಬರನೇ ಹಾಕ್ತಾ ಇಲ್ಲ. ಅದಕ್ಕೆ ಏನಾದರೂ ನಾವು ಕಾರಣಗಳು ಹೇಳ್ತಿದ್ದೇವೆ, ಕೂಲಿಯವರು ಸಿಗ್ತಾ ಇಲ್ಲ, ಅದು ಸಿಗ್ತಾ ಇಲ್ಲ. ನಾವೇ ಕೂಲಿಯವರು, ನಾವೇ ಯಜಮಾನರು, ಹಾಳಾಗಿ ದುಡಿ ಅರಸಾಗಿ ಉಣ್ಣುವಂತ ಗಾದೆನೇ ಇದೆ. ಅದಕ್ಕೆ ನಾವು ಇದ್ದಂತ ದನ ಕರುಗಳನ್ನು ಸಾಕಿ ಸಾಕಷ್ಟು ನಾವು ಹೆಂಡಿ ಗೊಬ್ಬರ ಹಾಕೋದ್ರಿಂದ ಏನಾಗುತ್ತೆ, ಭೂಮಿಯಲ್ಲಿ ಸಾವಯವ ಗೊಬ್ಬರ ಕೂಡ ಜಾಸ್ತಿ ಆಗುತ್ತೆ, ಸೂಕ್ಷ್ಮ ಜೀವಿಗಳ ಬೆಳವಣಿಗೆನು ಜಾಸ್ತಿ ಆಗುತ್ತೆ, ನೀರು ಹಿಡಿತಕೊಳ್ಳುವ ಶಕ್ತಿ ಕೂಡ ಹೆಚ್ಚಿಗಾಗುತ್ತೆ. ಅಂದಾಗ ಮಾತ್ರ ಒಂದು 15-20 ದಿವಸ ಮಳೆ ಬರಲಿಲ್ಲ ಅಂದ್ರ ನಿಮ್ ಬೆಳೆಗೆ ಏನೂ ಆಗಲ್ಲ. ದಯವಿಟ್ಟು ನಮ್ಗೇನ್ ನಮ್ಮ ಅಜ್ಜಿಯವರು ಬಿಟ್ಟು ಹೋಗಿದ್ದ ಅಲ್ಲಿ, ನಮ್ಮ ತಂದೆಯವರು ಬಿಟ್ಟು ಹೋಗಿದ್ದ ಅಲ್ಲಿ, ಇದು ಪೂರ್ವಜರು ಬಿಟ್ಟು ಆಸ್ತಿ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಂದು ಫಲವತ್ತತೆ ಭೂಮಿಯನ್ನು ಬಿಟ್ಕೊಟ್ಟು ಹೋದ್ರೆ ಅದಕ್ಕಿಂತ ಬೇರೆ ಶ್ರೀಮಂತಿಕೆ ಮತ್ತೊಂದಿಲ್ಲ. ಭೂಮಿ ತಾಯಿಯನ್ನ ಒಳ್ಳೆ ರೀತಿಯಿಂದ ಕಾಪಾಡಬೇಕು. ಚೆನ್ನಾಗಿ ನೀವು ಇಟ್ಕೊಂಡ್ರೆ ಮಾತ್ರ ವೈಜ್ಞಾನಿಕ ಪದ್ಧತಿಗಳನ್ನು ಬೆಳೆ ಬೆಳೆದ್ರ, ನೀವು ಇಂತ ಹವಾಮಾನ ವಿಪರೀತ ಎಷ್ಟೇ ಆದ್ರೂ ಅದಕ್ಕೊಂದು ಪ್ಲಾನ್ ಮಾಡಿ ಒಂದು ಬೆಳೆಗಳು ಬೆಳೆದ್ರ ರೈತ ಖಂಡಿತ ಮುಂದೆ ಬರ್ತಾನ, ಮತ್ತೆ ಆರ್ಥಿಕವಾಗಿ ಸದೃಢ ಆಗ್ತಾನಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಡಾಕ್ಟರ್, ಈಗ ನಾವು ನೋಡ್ತಾ ಇದ್ವಿ ಮಳೆ ಬಂತು ಅಂತಂದ್ರೆ ಸುಮಾರು 10-15 ದಿವಸಗಳ ತನಕನೂ ಮಳೆ ಬರ್ತದ, ಮಳೆ ಬಿಟ್ಟು ಅಂತಂದ್ರೆ 1-2 ತಿಂಗಳು ಈ ತರ ಮಳೆ ಗ್ಯಾಪ್ ಆಗುವಂತದನ್ನ ಬರದಂತಹ ಪರಿಸ್ಥಿತಿ ನಿರ್ಮಾಣ ಆಗುವುದನ್ನ ನೋಡ್ತಾ ಇದ್ವಿ. ಈ ಸಂದರ್ಭದೊಳಗೆ ಬಹುವಾರ್ಷಿಕ ಬೆಳೆಗಳು, ಏನು ತೋಟಗಾರಿಕಾ ಬೆಳೆಗಳು, ಹಣ್ಣಿನ ಬೆಳೆಗಳು ಅಂತ ಹೇಳ್ತಾ ಇದ್ರಿ, ಅವುಗಳನ್ನ ರೈತರು ಕೃಷಿ ಬೆಳೆಗಳ ಜೊತೆಗೆ ಬೆಳಕೊಂಡ್ರೆ

ತಾವ ಆಗಲೇ ಈಗ ನುಗ್ಗೆ ಗಿಡ ಕೇಳಿರ್ಬೋದು, ಡ್ರಮ್ ಸ್ಟಿಕ್. ತಾವ ಯಾರಾದ್ರ ರೈತರ ಬೇಡಿಕೆ ಇದೆ ನಮಗೆ ಇಂಥದ್ ಬೇಕಂದ್ರೆ ಅವು ಕೂಡ 30 ದಿವಸದಲ್ಲಿ ನಾವು ತಯಾರು ಮಾಡಿಕೊಡ್ತಿದ್ದೇವೆ. ನಮ್ದೇ ಆದಂತ ವೆರೈಟಿ ಇದೆ, ಭಾಗ್ಯ ಅಂತ, ಬಹಳಷ್ಟು ಬೇಡಿಕೆ ಇದೆ, ಅದನ್ನು ಕೂಡ ನಾವು ಮಾಡಿಕೊಡ್ತಿದ್ದೇವೆ. ಮತ್ತೆ ಅದು ಅಲ್ಲದೆ ಕರಿಲೀಫ್ ಸುವಾಸನೆ ಅಂತ ತಿಳ್ಕೊಂಡು ನಮ್ಮ ಡಾಕ್ಟರ್ ಮುಳ್ಳಗಿರಿ ಸಾಹೇಬರು ರಿಲೀಸ್ ಮಾಡ್ತಕ್ಕಂತ ವೆರೈಟಿ ಧಾರವಾಡ ಕಿಶೋವಿದ್ಯಾಲಯದಿಂದ, ಅದು ಕೂಡ ಸಾಕಷ್ಟು ಒಳ್ಳೆ ವೆರೈಟಿ. ಕರಿಲೀಫ್ದು ಕೂಡ ನಾವು 15 ರೂಪಾಯಿ ಒಂದು ಗಿಡದಲ್ಲಿ ಮಾರ್ತೀವಿ. ಮತ್ತೆ ನಿಂಬೆಹಣ್ಣಿನ ಸಸಿ ಕೂಡ ನಮ್ಮ ಹತ್ರ ಸಿಗ್ತವೆ. ಅದು ಅಲ್ಲದೆ ಈ ಜಾಮೂನ್ ಸೀಡ್ಲಿಂಗ್ಸ್ ಅಂತ ತಿಳ್ಕೊಂಡು ಏನಂತೀವಿ ನಾವು, ಜಮ್ ನೆರಳೆ ಅಂತಿರಲ್ಲ, ಅದು ಅಂತೂ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಎಸ್ ಕೆ ಸ್ವಾಮಿ ಅಂತ ತಿಳ್ಕೊಂಡಿದ್ದಾರೆ, ಅವರ ಅರ್ಭಾವಿಯಲ್ಲಿದ್ದಾಗ ಒಂದು ಜಾಮೂನ್ ತಳಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. AJ 58 ಅಂತ ತಿಳ್ಕೊಂಡು, AJ ಅಂದ್ರೆ ಅರ್ಭಾವಿ ಜಾಮೂನ್ 58 ಅಂತ. ಅದು ಕೂಡ ಸಸಿಗಳು ಸಾಕಷ್ಟು ರೀತಿಯಲ್ಲಿ ನಾವು ಬೆಂಗಳೂರು ಕೇಂದ್ರದಿಂದ ತಮಗೆ ಬದುಕಿಸಬಹುದು. ಅದೇ ರೀತಿ ಪೋಮೋಗ್ರಾನೇಟ್ ನಮ್ಮ ಬಿಜಾಪುರ ರೈತರಿಗೆ ಅದು ಬೇಕಾದ್ರೆ ತಿಡುಗುಂದಿ ಫಾರ್ಮ್ ಅಲ್ಲಿ ಕೂಡ ಇದು ಟಿಶ್ಯೂ ಪ್ಲಾಂಟ್ಸ್ ಅಂತ ತಯಾರು ಮಾಡ್ತಾರೆ, ಅದು ಕೂಡ ತಮಗೆ ಸಿಗಬಹುದು. ಅಲ್ಲಿ ಕೂಡ ಸಾಕಷ್ಟು ಸಸಿಗಳನ್ನ ತಯಾರು ಮಾಡ್ತಾರೆ, ಎಸ್ಪೆಷಲಿ ಸೀತಾಫಲ ಸಸಿಗಳು ತಿಡುಗುಂದಿ ಫಾರ್ಮ್ ನಲ್ಲಿ ಸಿಗ್ತಾವ ಆರಾಮ ಎಲ್ಲದೆ. ಈ ತರ ಎಲ್ಲಾ ಕಡೆ ಆಯಾ ಪ್ರದೇಶಕ್ಕೆ ಅನುಕೂಲ ತಕ್ಕಂತ ಯಾವ ಬೆಳೆಗಳು ಬರ್ತಾವ ಎಲ್ಲಾ ಸಸಿಗಳನ್ನು ಸಾಕಷ್ಟು ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಡಿಯಲ್ಲಿ ಬರ್ತಕ್ಕಂತ ಸಂಶೋಧನಾ ಕೇಂದ್ರಗಳು ಮತ್ತೆ ತೋಟಗಾರಿಕಾ ಮಹಾವಿದ್ಯಾಲಯ ಸಾಕಷ್ಟು ಸಸಿಗಳನ್ನು ತಯಾರು ಮಾಡಿ ನಾವು ರೈತರಿಗೆ ಒದಗಿಸ್ತಾ ಇದ್ದೀವಿ, ಮುಂದಾನು ಒದಗಿಸ್ತಾ ಇದ್ದೀವಿ. ತಮ್ಮ ಬೇಡಿಕೆ ಇದ್ರೂ ಕೂಡ ನಮಗೆ ಸಂಪರ್ಕ ಮಾಡಿ ತಿಳಿಸಿದ್ರೆ ನಾವು ಎಲ್ಲಾದರೂ ಇದ್ರು ನಾವು ತಮಗೆ ಒದಗಿಸಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬೋದು. ಆತ್ಮೀರೆ, ತಾವು ಡಾಕ್ಟರ್ ಎಸ್ ವಿ ಪಾಟೀಲ್ ಅವರನ್ನ ಸಂಪರ್ಕ ಮಾಡಿ ಅವರ ಸಲಹೆ ಸೂಚನೆಗಳನ್ನ ಪಡಿಬಹುದು, ಮಾರ್ಗದರ್ಶನ ಪಡಿಬಹುದು, ಮತ್ತೆ ತಮಗೆ ಬೇಕಾದಂತಹ ಏನು ಈಗಾಗಲೇ ಮಾತಾಡಿದಾಗ ನಾವು ಸಸಿಗಳಿರ್ಬೋದು ಅಥವಾ ಬೀಜಗಳಿರ್ಬೋದು ಇವುಗಳ ಬಗ್ಗೆ ಕೂಡ ಅವರಿಂದ ಮಾಹಿತಿ ಪಡ್ಕೊಂಡು ತಮ್ಮ ಕೃಷಿ ಒಳಗ ಅಳವಡಿಸಿಕೊಳ್ಬಹುದು. ಅದಕ್ಕಾಗಿ ನಾನು ನಂಬರ್ ಹೇಳ್ತೀನಿ, ತಾವು ಬರ್ಕೊಳ್ಬಹುದು 9964149903. ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಿ ಅವರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಡಾಕ್ಟರ್ ಎಸ್ ವಿ ಪಾಟೀಲ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ಒಂದು ಸಂದಿಗ್ಧ ಪರಿಸ್ಥಿತಿ ಒಳಗ ವೈಪರೀತ್ಯದ ಏನಾಗ್ತಾ ಇದೆ ಇವತ್ತಿನ ದಿವಸ ಹವಾಮಾನದೊಳಗ, ಅಂತಹ ವೈಪರೀತ್ಯಗಳನ್ನ ತಡ್ಕೊಂಡು ಎದುರಿಸಿ ಬೆಳೆಯುವಂತಹ ಒಂದು ಶಕ್ತಿ ಯಾವ ರೀತಿ ಬರ್ತದ, ನಮ್ಮ ಕೃಷಿ ಪದ್ಧತಿಯನ್ನ ಬದಲಾವಣೆ ಮಾಡಿಕೊಳ್ಳೋದ್ರಿಂದ ಅನ್ನೋದ್ರ ಬಗ್ಗೆ, ವಿಶೇಷವಾಗಿ ತೋಟಗಾರಿಕಾ ಬೆಳೆಗಳನ್ನ ಬೆಳೆದು ಅವರು ಯಾವ ರೀತಿ ತಮ್ಮ ಆದಾಯವನ್ನ ಸುಸ್ಥಿರಗೊಳಿಸಿಕೊಳ್ಬಹುದು ಮತ್ತೆ ಹೆಚ್ಚಿಗೆ ಮಾಡಿಕೊಳ್ಬಹುದು, ವಾತಾವರಣದ ಪ್ರಭಾವವನ್ನ ದುಷ್ಪರಿಣಾಮಗಳನ್ನ ಕಡಿಮೆ ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ತಮ್ಮ ಅನುಭವಗಳನ್ನು ಹಂಚಿಕೊಂಡು ಅವರಿಗೆ ಮಾರ್ಗದರ್ಶನ ಮಾಡಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ವಿಪರೀತ ಹವಾಮಾನ ಪದ್ಧತಿಯಲ್ಲೂ ರೈತರು ಬೆಳೆಯಬಹುದಾದ ತೋಟಗಾರಿಕಾ ಬೆಳೆಗಳು, ಈ ವಿಷಯವಾಗಿ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಆಗಿರುವ ಡಾ ಎಸ್ ವಿ ಪಾಟೀಲ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಈಗ ಕೇಳಿ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಘನ ಜೀವಾಮೃತ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಅದ, ರೈತರು ಗಮನಿಸಬೇಕು. ದೇಸಿ ಆಕಳ ತಾಜಾ ಸಗಣಿ 100 ಕೆಜಿಯಷ್ಟು ಬೇಕಾಗ್ತದೆ. ದೇಸಿ ಆಕಳ ಗಂಜಳ ಅಥವಾ ಗೋಮೂತ್ರ 10 ಲೀಟರ್ನಷ್ಟು, ಕಪ್ಪು ಬೆಲ್ಲ 2 ಕೆಜಿಯಷ್ಟು, ದ್ವಿದಳ ಧಾನ್ಯದ ಹಿಟ್ಟು 2 ಕೆಜಿ, ಬದುವಿನ ಮಣ್ಣು 2 ಬೊಗಸೆಯಷ್ಟು. ಯಾವ ರೀತಿ ತಯಾರು ಮಾಡಬೇಕು ಅಂತಂದ್ರೆ, 100 ಕೆಜಿಯಷ್ಟು ಸಗಣಿಯನ್ನ ಉದುರು ಮಾಡಿ ಹರಡಿ ನಂತರ ಸಗಣಿಯ ಮೇಲೆ ತೇವಾಂಶ ಬರುವ ಹಂಗ ಜೀವಾಮೃತವನ್ನ ಸಿಂಪರಣೆ ಮಾಡಬೇಕು. ನೀರಿನೊಳಗ ಎದ್ದಿದಂತಹ ಗೋಣಿ ಚೀಲವನ್ನ ರಾಶಿ ಮಾಡಿದ ಸಗಣಿ ಮೇಲೆ ಮುಚ್ಚಿ ನೆರಳಿನೊಳಗ 24 ತಾಸು ಇರಿಸಬೇಕು. ಆ ನಂತರ ನೆರಳಿನೊಳಗ 21 ದಿನಗಳ ತನಕ ಒಣಗಿಸಬೇಕು.